ಕಲ್ಲಿನ ಕಂಬವೋ ಸಿಮೆಂಟ್ ಕಂಬವೋ? ಕಲ್ಲಿನ ಕಂಬ ನಡೀತದೆ, ಶಿಲೆ ಕಂಬ ನಡೀತದೆ ಸರ್. ಅದನ್ನ ಮಾಡಿ ಮತ್ತೆ ಬುಡದಲ್ಲಿ ಗೊಬ್ಬರ ಮತ್ತೆ ಕೊಟ್ಟಿಗೆ ಗೊಬ್ಬರ ಮತ್ತೆ ಎಲ್ಲ ಒಳ್ಳೆ ಫಲವತ್ತತೆ ಮಾಡ್ಕೊಳ್ಳಿ ಭೂಮಿ. ಅಲ್ಲೊಂದು ಗಿಡ ಸಸಿ ತರ ಒಂದು ಸಸಿಗೆ ಇಲ್ಲಿ ಬರೋದು ಸರ್ 70 ರೂಪಾಯಿ ಬೀಳ್ತದೆ. ಈಗ ಎಲ್ಲಿಂದ ತಗೊಂಡ್ಬರ್ತೀರಿ ಸಸಿ? ನಾವು ಸಸಿ ಬಿಜಾಪುರ ಅಂತ ಸಸಿ ಸರ್. ಬಿಜಾಪುರ ಸ್ವಲ್ಪ ಒಣ ಪ್ರದೇಶ ಅಲ್ಲ? ಹೌದು, ಅಲ್ಲಿಂದ ಒಣ ಒಂದು ವಾರದಲ್ಲಿ ಜಾಸ್ತಿ ಮಳೆ ಬರೋ ಪ್ರದೇಶ. ಹೌದು, ಇಲ್ಲಿ ಮಳೆ ಬರ್ತವೆ. ಅಲ್ಲಿಂದ ಒಣ ಬೆಳೆಗೆ ಬೆಳೆಯುವಂತ ಡ್ರ್ಯಾಗನ್ ಸರ್. ಇದು ಇಲ್ಲಿಯ ವಾತಾವರಣ ಅದಕ್ಕೆ ಹೊಂದಾಣಿಕೆ ಆಗ್ತದ? ಇಲ್ಲಿ ವಾತಾವರಣ ಹೊಂದಾಣಿಕೆ ಆಗ್ತದೆ. ಕೆಲವರು ಪ್ರಯೋಗ ಮಾಡಿದ್ರು ಸರ್ ಇಲ್ಲಿ ಬಡ್ಕದಲ್ಲೇ ಮಾಡಿದ್ರು. ಅದಕ್ಕೆ ನಾವು ಸ್ವಲ್ಪ ಪ್ರಯೋಗ ಮಾಡುವಂತ ಮಾಡ್ತಿದ್ವಿ. ಎಷ್ಟು ಬುಡ ಹಾಕೊಂಡಿದ್ರಿ? ಈಗ ಒಂದು 200 ಬುಡ. 200 ಬುಡ? 200 ಕಂಬವೋ 200 ಬುಡ? 200 ಕಂಬ ತೋಟ. 200 ಕಂಬದಿಂದ ಸರ್ 800 ಬುಡ. ಅದು ಒಂದು ಕಂಬಕ್ಕೆ 4 ಗಿಡ. ಒಂದು ಕಂಬಕ್ಕೆ 4 ಬುಡ ಹಾಕಿ? ಬುಡ ಹಾಕುವ 800 ಗಿಡ ಹಾಕಿದ್ರಿ ಸರ್. ಈಗ ಒಂದು ಕಂಬದಿಂದ ಇನ್ನೊಂದು ಕಂಬಕ್ಕೆ ಎಷ್ಟು ದೂರ? 10 ಬುಡ ಇರ್ಬೋದು ಸರ್. ನಾವು 8 ಬುಡ ನೆಟ್ಟಿದ್ದು. 10 ಬುಡ? 10 ಬುಡ ಇರಬೇಕು ಅಂತ ಯಾರು ಹೇಳಿದ್ರು? ಮತ್ತೆ ಬೇರೆ ತಿಳಿದಿದ್ದು ಸರ್. 8 ಬುಡ ಹತ್ತಿರ ಆಯ್ತು ಇವಾಗ? 8 ಬುಡ ಸ್ವಲ್ಪ ಹತ್ತಿರ ಆಯ್ತು. ಆದ್ರೆ ನಾವು ನೋಡುವಂತ 8 ಬುಡ ಹಾಕಿದ್ದೀವಿ ಸರ್. ಈಗ ಅದು ಒಂದ್ಸಾರಿ ನೆಟ್ಟು ಸರ್, 35 ವರ್ಷ ಬರ್ತದೆ ಅಲ್ರಿ ಅದಕ್ಕೆ. ಈಗ ಹಾಕಿ ಎಷ್ಟು ವರ್ಷ ಆಯ್ತು? ಈಗ ನಾವು ನಿಮ್ಗೆ 1.5 ವರ್ಷ ಎಲ್ಲ ಟೈರ್ ಪ್ರಾಸೆಸ್ 6 ಪುಟ ಹೋಗಿದೆ ಎಲ್ಲ. ಈಗ 6 ಫೂಟಿನ ಒಂದು ಕಲ್ಲಿನ ಕಂಬ ಹಾಕಿದ್ರೆ ಅದಕ್ಕೆ ಮೇಲೆ ಟೈರ್ ಕಟ್ಟಬೇಕು. ಮೇಲೆ ಟೈರ್ ಕಟ್ಟಬೇಕು. ಅದು ಯಾಕೆ ಟೈರ್ ಬೇಕು? ಟೈರ್ ಅದೇ ಬೀಳದೆ ಇರುವಾಗ ಅದಕ್ಕೆ ಹೂ ಬಿಡ್ಲಿಕ್ಕೆ ಅದಕ್ಕೆ ಕ್ರಾಸ್ ಆಗ್ಬೇಕಾಗುತ್ತೆ. ಈಗ ಹೀಗೆ ಅಡ್ಡಾದ್ಮೇಲೆ ಹೂ ಬರ್ತದೆ ಸರ್ ಅದು. ಅದಕ್ಕೆ ಆಮೇಲೆ ಅದು ಬೆಳೀತಾ ಇದ್ದ ಹಾಗೆ ಅದಕ್ಕೆ ಕಟ್ತಾ ಹೋಗ್ಬೇಕಾ? ಇಲ್ಲ ಇಲ್ಲ, ಅದೇ ಬೇರೆಲ್ಲಿ ಅದೇ ಬೇರೆಲ್ಲೋ ಗ್ರಿಪ್ ಇದೆ ಅದರಲ್ಲೇ ಇಟ್ಕೋತಾರೆ ಕಂಬನದು. ಟೈರ್ ಒಂದು ಟೈರ್ ಆಧಾರಕ್ಕೆ ಬೇಕು ಅಷ್ಟೇ ಟೈರ್, ಮತ್ತೆಂತ ಬೇಡ ಸರ್. ಅದಕ್ಕೆ ಹೂ ಬರ್ತದೆ, ನೇತಾಡ್ಕೊಂಡಿರ್ತದೆ ನೇತಾಕ. ಅದಕ್ಕೆ ಹೂ ಬರ್ತದೆ, ನಮ್ದು ಹೂ ಬರೋ ಹಂತದಲ್ಲಿ ಉಂಟು ಇವಾಗ. ಈ ವರ್ಷದ ಯಾವ ಸಮಯದಲ್ಲಿ ಹೂ ಬಿಡೋದು? ಅದೇ ಹೂ ವರ್ಷದ ಮಳೆಗಾಲ ಲಾಸ್ಟಿಗೆ ಬಿಡೋದು. ಇವಾಗ ಹೂ ಬರ್ತದೆ, ಇವಾಗ ಬರೋದು. ಈಗ ಹಣ್ಣು ಸಿಗೋದಿಲ್ವಾ? ಈಗ ಹಣ್ಣು ಸಿಗ್ತದೆ. ಈಗ ಸ್ಟಾರ್ಟ್ ಈಗ ನಮ್ದು ಇನ್ನೂ ಮತ್ತೆ ರಿಕವರಿ ಆಗ್ತಾ ಉಂಟು. ಸ್ವಲ್ಪ ಕಟ್ ಮಾಡ್ಬೇಕು ಅದು ಮೇಲೆ ಹೋದ ತಕ್ಷಣ. ಕಟ್ ಮಾಡಿದ ತಕ್ಷಣ ಸೈಡಿಗೆಲ್ಲ ಫುಲ್ ಬರ್ತದೆ, ಹೂ ಬರೋ ಇದು ಬರ್ತದೆ. ಆಮೇಲೆ ಇದಕ್ಕೆ ಗೊಬ್ಬರ ಎಲ್ಲ ಏನು ಕೊಡ್ತೀರಿ? ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಸ್ವಲ್ಪ ಪೊಟ್ಯಾಕ್ಸ್ ಎಲ್ಲ ಕೊಡ್ಬೇಕು ಸರ್. ಪೊಟ್ಯಾಕ್ಸ್ ಎಲ್ಲ ಕೊಡೋದ್ರಿಂದ ಗಿಡ ದಪ್ಪ ದಪ್ಪ ಆಗುತ್ತೆ, ಸ್ಟ್ರಾಂಗ್ ಆಗಿ ಬೆಳೀತದೆ. ಎಷ್ಟು ಕೊಡಬೇಕು ಒಂದು ಬುಡಕ್ಕೆ? ಒಂದು ಬುಡಕ್ಕೆ ಒಂದು 100-200 ಗ್ರಾಮ್. 100-200 ಗ್ರಾಮ್ ಒಂದು ಕಲ್ಲಿನ ಬುಡಕ್ಕೆ? 4 ಗಿಡ ಕೊಡುವ. ಪೊಟ್ಯಾಕ್ಸ್ ಮತ್ತು ಸೂಪರ್ ಪೊಟ್ಯಾಕ್ಸ್ ಮತ್ತು ಕೊಟ್ಟಿಗೆ ಗೊಬ್ಬರ ಕೊಡುವ. ಒಂದೇ ಸಾರಿ ಕೊಡೋದು ವರ್ಷಕ್ಕೆ? ವರ್ಷಕ್ಕೆ ಒಂದು 2 ಸಲ ಕೊಡ್ಬೇಕು ಸರ್. ನಾವೀಗ ಒಂದು 2 ಸಲ ಕೊಟ್ಟಿದ್ದೀವಿ. 2-3 ಸಲ ಕೊಟ್ಟರೆ ನಡೀತದೆ ಅದು. ಇಷ್ಟು ನಾವು ಗೊಬ್ಬರ ಕೊಟ್ಟರಿಂದ ಸ್ಪೀಡ್ ಬೆಳೀತದೆ. ಈಗ ಒಂದು ಗಿಡ ನೆಟ್ಟು ಒಂದೂವರೆ ವರ್ಷದಲ್ಲಿ ಮೇಲೆ ತುದಿ ತನಕ ಹೋಗ್ತದೆ? ಹೋಗ್ತದೆ ಸರ್, ಹೋಗ್ತದೆ. ಅದರಲ್ಲಿ ಬ್ರಾಂಚಸ್ ಎಲ್ಲ ಬರ್ತದಲ್ಲ? ಬ್ರಾಂಚಸ್ ಎಲ್ಲ ಬರ್ತಾ ಇರ್ತದೆ ಸರ್. ಕೆಲವೊಂದು ಬ್ರಾಂಚಸ್ ಕೆಳಗಡೆ ಬಿದ್ದೋಗ್ತದೆ, ಅದ್ರ ತೆಗಿಬೇಕು. ಕಳಿ 2-3 ಎಕ್ಸ್ಟ್ರಾ ಬಂದಿರೋ ತೆಗಿಬೇಕು ಸರ್. ಒಂದೇ ಹೋಗ್ಲಿಕ್ಕೆ ಬಿಡಬೇಕು ಅದು. ಟೈರ್ ತನಕ ಒಂದೇ ಹೋಗ್ಬೋದು? ಒಂದು ಅಲ್ಲಿಂದ ಕಡೆ 2-3 ಹೋಗ್ಬೋದು. ಟೈರ್ ತನಕ ಒಂದೇ ಹೋಗ್ಬೇಕು ಸರ್. 2-3 ಹೋಗ್ಬಿಟ್ಟು ಅದು ಬೆಳೆಯೋದು ಪ್ರಮಾಣ ಕಡಿಮೆ ಆಗ್ತದೆ, ದಪ್ಪ ಬರೋದು, ಮತ್ತೆ ಕಾಯಿ ಸೈಜ್ ಸಣ್ಣ ಆಗ್ಬಿಡ್ತದೆ 2-3 ಹೋಗ್ಬಿಟ್ಟು ಕ್ರಮ. ಆಮೇಲೆ ಈಗ ಹಟ್ಟಿ ಗೊಬ್ಬರ ಕೊಟ್ಟು ನೀರೆಲ್ಲ ಹೇಗೆ ಕೊಡೋದು? ನೀರೆಲ್ಲ ವಾರಕ್ಕೊಂದು 5 ಲೀಟ್ರು. ವಾರಕ್ಕೆ 5 ಲೀಟ್ರು ಡ್ರಿಪ್ ಹಾಕೋದ? ಡ್ರಿಪ್, ಡ್ರಿಪ್ ಅಲ್ಲಿ ವಾರಕ್ಕೊಂದು 5. ಜಾಸ್ತಿ ನೀರು ಬೇಡ, ಒಣ ಬೆಳೆ ಅದು. ಜಾಸ್ತಿ ಕೊಟ್ಟರೆ ಕೊಳತು ಹೋಗ್ತದೆ? ಜಾಸ್ತಿ ಕೊಳೆಯುವಂತ ಸಮಸ್ಯೆ ಇಲ್ಲವರು ಬರೋದು, ನೀರು ನಿಲ್ಲಬಾರ್ದು ಅಷ್ಟೇ ಬುಡದಲ್ಲಿ. ಕೊಳೆಯುವಂತ ಸಮಸ್ಯೆ ನಮ್ಮಲ್ಲೇನು ಬರಲಿ. ನೀನು ಈಗ ಬೇಸಿಗೆಯಲ್ಲೆಲ್ಲ ಜಾಸ್ತಿ ಬಿಸಿಲಿಂದಾಗಿ ನಾವು ಹಳದಿ ಆಗೋದು ಅಥವಾ ಒಣಗುವುದೆಲ್ಲ ಬರ್ತದ? ಸ್ವಲ್ಪ ಹಳದಿ ಬರ್ತದೆ. ಅದಕ್ಕೆ M40 ಬಂತ ಬರ್ತದೆ, ಅದು ಸ್ಪ್ರೇ ಮಾಡ್ಬೇಕು. M45 ಮ್ಯಾಂಕೋಜಬ್, ಅದನ್ನು ಸ್ಪ್ರೇ ಮಾಡು. ಅದು ಹಳದಿ ರೋಗ ಸಾಧಾರಣ ಎಲ್ಲ ಗಿಡಕ್ಕೆ ಬರ್ತದೆ. ಪೈನ್ ಆಪಲ್ ಬರ್ತದೆ, ಅದಕ್ಕೆ ಮ್ಯಾಂಕೋಜಬ್ ಪ್ರಯೋಗ ಮಾಡ್ಬೇಕು. ಮತ್ತೆ ಡ್ರ್ಯಾಗನ್ ಬರ್ತದೆ, ಸುಣ್ಣ ಎಲ್ಲ ಸ್ಪ್ರೇ ಮಾಡ್ತಾರಲ್ಲ ಕೆಲವರು? ಹಾಂ, ಸುಣ್ಣ ಏನು ಮಾಡ್ತಾರೆ. ಅದಕ್ಕಿಂತ ಮ್ಯಾಂಕೋಜಬ್ ಕೊಳೆಯೋ ರೋಗ ಮ್ಯಾಂಕೋಜಬ್ ಸರ್ M45 ಅಂತ ಹೇಳ್ತಾರೆ. ಅದು ಪ್ರಯೋಗ ಮಾಡ್ಬೇಕು ಎಲ್ಲ ಗಿಡ. ಈಗ ಅಡಕೆ ಹಿಡ್ಕೆ ಕೂರ ಅದನ್ನು ಪ್ರಯೋಗ ಮಾಡ್ತಾರೆ ಮ್ಯಾಂಕೋಜಬ್. ಅದು ಸುಳಿ ಕಟ್ಟಿದ್ರೆ ಮ್ಯಾಂಕೋಜಬ್ ಪ್ರಯೋಗ ಮಾಡ್ಬೇಕು, ಒಳ್ಳೆ ಬರ್ತದೆ, ನಮ್ದೆಲ್ಲ ಬಂದಿದೆ. ಆಮೇಲೆ ಇದರಲ್ಲಿ ಏನಾದರೂ ಕೀಟ ರೋಗಗಳು ಬರ್ತವೆ ಬೇರೆ? ಕೀಟ ಏನು ಬೇರೆ ಅಂತ ರೋಗ ಅಂತ ಬರೋದು ಕೀಟ ಇದೆ. ಈಗ ಸಾಮಾನ್ಯವಾಗಿ ಈ ಗಿಡಗಳಲ್ಲೆಲ್ಲ ಈ ಬಿಳಿ ಹೂವು ಏನು ಮಿಲಿ ಬಗ್ ಅಂತೆಲ್ಲ ಬರ್ತದೆ, ಅಂತ ಕೀಟಗಳೆಲ್ಲ ಬರ್ತವೆ? ಒಂದು ಸಣ್ಣ ಸಣ್ಣ ಕೀಟ ಕೆಲವು ತಿಂತಾವ ಗಿಡನ ತಿಂತಾವ ಬೆಳೆತಿರ್ಬೇಕು. ಅದನ್ನು ಎಲ್ಲಿ ಬಂದ ಟೈಮ್ ನಾವು ನೋಡಿ ಅದನ್ನು ಹೋಗಿ ಕೀಟ ತೆಗೆದು ಬಿಡೋದು. ಸ್ವಲ್ಪ ಕೈಯಲ್ಲಿ ತೆಗಿಬೇಕು, ಸ್ಪ್ರೇ ಮಾಡ್ಬೇಕಾ? ಸ್ಪ್ರೇ ಒಂದೇ ಗಿಡನ ಕಟ್ ಮಾಡ್ಬಿಡೋದು, ಎಳೆ ಇದು ತಿಂತದೆ, ಚಿಗುರನ್ನು ತಿಂತದೆ. ಮತ್ತು ಬೇರೆ ಏನೋ ತಿನ್ನುವಂತ ಇದೆ, ಮಂಗಲ ತಿನ್ನೋದಿಲ್ಲ ಅದು. ಅದು ಮುಳ್ಳಿರ್ತದೆ, ಅದಕ್ಕೆ ಮಂಗಲ್ ಬರ್ತದೆ. ಆಮೇಲೆ ಈಗ ಗಿಡ ನೆಟ್ಟು ಎಷ್ಟು ಸಮಯದಲ್ಲಿ ಹೂ ಬಿಡ್ತದೆ? ಅದು 1.5 ವರ್ಷಕ್ಕೆ ಸರ್. 1.5 ವರ್ಷ ಕೆಲವರು 8 ತಿಂಗಳಿಗಂತ ಹೇಳ್ತಾರೆ. 8 ತಿಂಗಳ ನಮ್ಮಲ್ಲಿಂದ ಬರಲಿ 1.5 ವರ್ಷಕ್ಕೆ ಬರ್ತದೆ ಅಷ್ಟೇ. 1.5 ವರ್ಷ ಟೈರಿಂದ ಜೋತಾಳಲಿಕ್ಕೆ ಶುರು ಮಾಡಿ ಎಷ್ಟು ಸಮಯ ಆಗ್ಬೇಕು? ಜೋತಾಳ ಶುರು ಮಾಡಿ ಒಂದು 3-4 ತಿಂಗಳಾಗಬೇಕು. ಫುಲ್ ಇದು ಬರಬೇಕು, ರಿಕವರ್ ಆಗ್ಬೇಕು. ಅದು ಫುಲ್ ಗಿಡ ಎಲ್ಲ ಬಂದು ಛತ್ರಿ ಟೈಪ್ ಇತ್ತದೆ ಸರ್. ಎಲ್ಲ ಫುಲ್ ಛತ್ರಿಯಾಗಿ ಕಾಣಬಹುದು, ಫುಲ್ ಕಂಡ ತಕ್ಷಣ ಬರ್ತದೆ. ನಂತರ ಹೂಗೆ ಪರಾಗಸ್ಪರ್ಶ ಮಾಡಬೇಕು. ಓ, ಇದು ಕೈಯಿಂದ ಮಾಡಬೇಕು ಪರಾಗಸ್ಪರ್ಶ? ಕೈಯಿಂದ ಮಾಡೋದು. ಜೇನುನೊಣ ಮಾಡ್ತದೆ ಅಂತ ಹೇಳ್ತಾರ? ಜೇನುನೊಣ ಯಾರು ಪರಾಗ ಆಗುದಿಲ್ಲ ಸರ್, ಅದು ಇದು ತೆಗೆದು ಸ್ವಲ್ಪ ಸರಿಯಾಗಿ ಮಾಡಬೇಕು. ಅದು ಹೇಗೆ ಮಾಡೋದು ಪರಾಗಸ್ಪರ್ಶ? ಅದು ಮೇಲ್ಗಡೆ ಒಂದು ಹೂ ಹೋಗ್ತಾ ಆ ಹೂ ತ ಇನ್ನೊಂದೆಲ್ಲ ಹಾಕ್ಬೇಡಿ. ಇದು ವೆನಿಲ್ಲ ಮಾಡಿ ಸೇಮ್ ಸರ್. ಇದು ಮತ್ತೆ ಸ್ವಲ್ಪ ಹೂ ಸ್ವಲ್ಪ ದೊಡ್ಡ ಬರ್ತದೆ, ವೆನಿಲ್ಲ ಸಣ್ಣ ಹೂ, ಇದು ದೊಡ್ಡ ಬರ್ತದೆ. ಹೂ ಕಾಣ್ಲಿಕ್ಕೆ ಹೇಗಿರ್ತದೆ? ಈ ರಾತ್ರ ರಾಣಿ ಅಂತ ಹೇಳ್ತೀವಲ್ಲ, ಸ್ವಲ್ಪ ಗುಲಾಬಿ ಹೂಕಿಂತ ಸ್ವಲ್ಪ ದೊಡ್ಡ ಇರ್ತದೆ. ಬ್ರಹ್ಮಕಮಲ ಅಂತ ಕೇಳಿದ್ರೆ ಬ್ರಹ್ಮಕಮಲ ಆ ಟೈಪ್ ಅಲ್ಲೇ ಇರ್ತದೆ. ಮೇಲ್ಗಡೆ ಒಂದು ಇದ್ದು ಉದ್ದ ಬಂದಿರ್ತದೆ, ಅದನ್ನ ಸ್ವರ್ಗ ಸ್ಪರ್ಶ ಮಾಡೋ, ಅದ್ರ ತೆಗೆದ್ರೆ ಮುರಿದ್ರಲ್ಲೂ ಹಾಕ್ಬಿಡ್ಬೇಕು, ಆವಾಗ ಆಗ್ತದೆ ಸ್ವರ್ಗ. ಒಂದ್ಸರಿ ಈಗ ಪರಾಗಸ್ಪರ್ಶ ಆದ್ಮೇಲೆ ಹಣ್ಣು ಆಗ್ಲಿಕ್ಕೆ ಎಷ್ಟು ಸಮಯ ಟೈಮ್ ಬೇಕು? ಒಂದು 45-50 ದಿವಸ ಆಗ್ತದೆ. ನೀರೆಲ್ಲ ಕೊಡ್ತಾ ಇರ್ಬೇಕು. ಒಂದು ಬುಡದಲ್ಲಿ ಎಷ್ಟು ಹಣ್ಣು ಆಗ್ತದೆ? ಒಂದು ಬುಡದಲ್ಲಿ ನಾವೀಗ ಪ್ರಯೋಗ ಮಾಡಿರೋದು ಸರ್, ಒಂದು ಮಾತ್ರ ಸ್ಟಾರ್ಟ್ ಆಗಿದೆ ಅಷ್ಟೇ. ಎಷ್ಟು ಬರ್ತಾ ಇನ್ನೊಮ್ಮೆ ನೋಡ್ತಾ ನೋಡ್ಬೇಕು ಪ್ರಯೋಗ ಮಾಡ್ತಿರೋ. ಬೇರೆ ತೋಟದಲ್ಲೆಲ್ಲ ನೋಡಿದ್ರೆ? ಬೇರೆ ತೋಟದಲ್ಲ ನೋಡಿ ಸರ್, ಒಂದು 2-3 ವರ್ಷದಿಂದ ಬರ್ತಿರೋ ನೋಡಿ, ಒಳ್ಳೆ ಸೈಜ್ ಬರ್ಬೇಕು ಮೀನು. ಕೆಲವು ಒಂದು ಗಿಡದಲ್ಲಿ ಹೋದ ಎಷ್ಟು ಹೇಗೆ ಹೋಗ್ತದೆ, ಎಲ್ಲ ಹೇಗೆ ಬರ್ತದೆ ಸರ್ ಫುಲ್ಲು, ಅದು ತುಂಬ ಹೇಗೆ ಹೋಗ್ತದೆ ಅಲ್ರಿ ಸರ್, ಅದಕ್ಕೆಲ್ಲ ಎಲ್ಲ ಪ್ರತಿಯೊಂದು ತುದಿಗೆ ಬರ್ತದೆ. ಅದು ಈ ಹಣ್ಣು ತಿನ್ಲಿಕ್ಕೆ ಅಂತಲೇ ಬೇರೆ ಕೀಟಗಳು ಅಥವಾ ಈ ಹಕ್ಕಿಗಳೆಲ್ಲ ಬರ್ತವ? ಬಾವಲಿ ಅಂತ ಸ್ವಲ್ಪ ಕಬ್ಬೆಕ್ಕೆ ಸ್ವಲ್ಪ ಬರ್ತದೆ ಸರ್, ಮಾಕೆ ಅಂತ ಕಬ್ಬೆಕ್ಕೆ, ಅದನ್ನು ಸ್ವಲ್ಪ ಓಡಿಸ್ಬೇಕು ನಾವು, ಸ್ವಲ್ಪ ಈಗ ಲೈಟ್ ಬೆಳಕಿಗೆ ಲೈಟ್ ಗೀಟ್ ಹಾಕಿ ಓಡಿಸ್ಬೇಕು, ಅದನ್ನು ಸ್ವಲ್ಪ ಇದ್ರೆ ಬಲೆಯನ್ನು ಹಾಕ್ಬೇಕಾಗ್ತದೆ, ಬಲೆ ಸ್ವಲ್ಪ ಹಾಕ್ಬೇಕಾಗ್ತದೆ. ಆಮೇಲೆ ಯಾವಾಗ ಕುಯ್ಯುವುದು, ಯಾವಾಗ ಇದು ಹಣ್ಣಾಗಿದೆ ಅಂತ ಗೊತ್ತಾಗುದು ಹೇಗೆ? ಅದು ಕಲರ್ ಬರ್ತದೆ, ಪಿಂಕ್ ಕಲರ್ ಬರ್ತದೆ ಸರ್, ನಮ್ ಪಿಂಕ್ ಹಣ್ಣು ನೆಟ್ಟೇವೆ. ಅದು 2-3 ಕ್ವಾಲಿಟಿ ಉಂಟು ಪಿಂಕ್, ನಾವು ಪಿಂಕ್ ನೆಟ್ಟೇವೆ ಸರ್. ಪಿಂಕ್ ಉಂಟು, ರೆಡ್ ಉಂಟು, ವೈಟ್ ಉಂಟು. ಹೌದು, ನಾವು ನೆಟ್ಟಿರೋ ಪಿಂಕ್ ಸರ್. ಪಿಂಕ್ ಒಳ್ಳೆ, ಇದು ವಿಶೇಷ ಇದು, ಮತ್ತೆ ಬಿ ಪಿ ಶುಗರಿಗೆ ಒಳ್ಳೆ, ಇದು ತಿನ್ಲಿಕ್ಕೆ ಅಷ್ಟು ವಿಶೇಷ ಟೇಸ್ಟ್ ಇಲ್ಲದೆ ಇರೋ, ಆರೋಗ್ಯಕ್ಕೆ ಒಳ್ಳೇದಷ್ಟೇ. ಹೇಗಿದೆ ಮಾರುಕಟ್ಟೆ ಬೆಲೆ? ಮಾರುಕಟ್ಟೆ ಬೆಳೆ ಆವಾಗ 300 ರೂಪಾಯಿ, ಈಗ ಸ್ವಲ್ಪ ಡೌನ್ ಆಗಿದೆ ಸರ್ ಮಾರ್ಕೆಟ್ ರೇಟ್. ಎಲ್ಲರೂ ಬೆಳೀತಾ ಇದಾರೆ, ಎಲ್ಲ ಬೆಳೀತಾ, ಈಗ ತುಂಬಾ ಬೆಳಿಲಿಕ್ಕೆ ಸ್ಟಾಕ್ ಇದೆ ತಾಗಿದ್ದು. ಈಗ 105 ರೂಪಾಯಿ ಮಾರ್ಕೆಟ್ ಬಂದಿದೆ ರೇಟ್, ಹೋಲ್ಸೇಲ್ ರೇಟ್ 80 ರೂಪಾಯಿ ಬಂದಿದ್ದೀವಿ ಸರ್. ಈಗ ಹೊನ್ನಾವರದಲ್ಲಿ ಭಟ್ಕಳದಲ್ಲಿ ಎಲ್ಲ ಸೇಲ್ ಆಗಿದೆಯಾ? ಭಟ್ಕಳದಲ್ಲಿ ಉಂಟು ಸರ್, ಈಗ ಹೊನ್ನಾವರದಲ್ಲಿ ಕೆಲವೊಂದು ಅಂಗಡಿಯಲ್ಲ ಉಂಟು ಅಷ್ಟೇ, ಡೈರೆಕ್ಟ್ ಮಾತಲ್ಲ ರೈತರು ಬಂದು ಇಲ್ಲಿ ಮಾರಾಟ ಮಾಡೋದಿದ್ರೆ. ಇದು ಪ್ರತಿಯೊಂದು ಅಂಗಡಿಯಲ್ಲಿ ಹೋಲ್ಸೇಲ್ ತಗೊಳ್ತಾರೆ, 2-3 ಕ್ವಿಂಟಲ್ ತಗೊಳ್ತಾರೆ ಸರ್. ಒಂದ್ ಸರಿ ಕುಯ್ಯುವಾಗ ಎಷ್ಟು ಹಣ್ಣು ಸಿಗ್ತದೆ? 200 ಬುಡಕ್ಕೆ ಸಾಧಾರಣ ಸರ್, ಒಂದ್ ಸರಿ ಕುಯ್ಬೇಕದು ಹಂತ ಹಂತ ವಾರ ವಾರದಲ್ಲಿ ಬರ್ತಾ ಉಂಟು, ವಾರ ಒಂದು 5-10 ಕೆಜಿ ಬರ್ತಾ ಇರುತ್ತೆ ಸರ್. ಕುಯ್ದಾಗೆ ಸೇಲ್ ಮಾಡ್ತಾರೆ, ಕುಯ್ದಾಗ ಅಂಗಡಿ ಎಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಡಿರು, ಅಂಗಡಿಯಲ್ಲಿ ಅವರು ಎಲ್ಲ ಹಣ್ಣಿನ ಅಂಗಡಿ ತಗೊಳ್ತಾರೆ. ಈಗ ಒಂದು 80 ರೂಪಾಯಿ ತಗೊಳ್ತಾರೆ, ಇವಾಗ ಅವ್ರು 105 ರೂಪಾಯಿ ಸೇಲ್ ಮಾಡ್ತಾರೆ ಅವರು. ಅಲ್ಲಿ ಕೂತಲ್ಲಿಗೆ 80 ರೂಪಾಯಿ ಅವರಿಗೆ? 80 ರೂಪಾಯಿ ಸರ್. ಈಗ ತಿನ್ನುವವರಿಗೆ ಅದನ್ನ ಐಸ್ ಕ್ರೀಮ್ ಗೆಲ್ಲ ಉಪಯೋಗಿಸ್ತಾರೋ ಹೇಗೆ? ಇದು ಐಸ್ ಕ್ರೀಮ್ ಜ್ಯೂಸ್ಗೆಲ್ಲ ಹೋಗ್ತದೆ ಒಳ್ಳೆ, ಮತ್ತೆ ಡೆಂಗ್ಯೂ ಹೆಂಗೆ ಇದೆ ಬಿಳಿ ಪ್ಲೇ ಕೌಂಟ್ ಇರ್ತದೆ, ಅದರಿಂದ ಪ್ಲೇ ಕೌಂಟ್ ಇರ್ತದೆ. ಅಂತ ಖರ್ಚು ಜಾಸ್ತಿ ಉಂಟಾ ಇದಕ್ಕೆ? ಡ್ರ್ಯಾಗನ್ ತುಂಬಾ ಖರ್ಚು ಉಂಟು ಸರ್, ಬೆಳ್ಳಿಗೆ ಖರ್ಚು, ಕಂಬ ಮತ್ತೆ ಗಿಡಕ್ಕೆಲ್ಲ ಖರ್ಚು ತುಂಬಾ ಉಂಟು. ಅಂತ ಒಂದು ಪ್ರಯೋಗ, ಒಂದೊಂದು ರೈತರು ಒಂದೊಂದು ಖುಷಿ ನೆಮ್ಮದಿಗೋಸ್ಕರ ಒಂದೊಂದೇ ಬೆಳೆ ಬಾಡ್ತಾ ಇರೋದು. ಆಮೇಲೆ ಕೇಶವ ಮಂಜುಗೌಡ ಅವರು, ನೀವು ದ್ರಾಕ್ಷಿ ಬೆಳೆಯುವ ಪ್ರಯತ್ನವನ್ನು ಕೂಡ ಮಾಡಿದ್ರಿ, ಇದ್ರ ಬಗ್ಗೆ ಹೇಳಿ, ಎಲ್ಲಿಂದ ತಗೊಂಬಂದ್ರಿ ದ್ರಾಕ್ಷಿ? ದ್ರಾಕ್ಷಿ ನಾವು ಆನ್ಲೈನ್ ಅಲ್ಲಿ ತರ್ಸೋದು ಸರ್. ಆನ್ಲೈನ್ ಅಲ್ಲಿ ದ್ರಾಕ್ಷಿ ಬಳ್ಳಿಯನ್ನು ತಗೊಂಡು ತರ್ಸ್ತದೆ ಸಣ್ಣ ವೆರೈಟಿ? ಅದು ಅದೇ ಬೆಂಗಳೂರು ಗ್ರೂಪ್ ಯಾವ್ದು ಹೇಳ್ತಾರಪ್ಪ, ಅವರೇ ಹೇಳಿದ್ ನಾವು ಇನ್ನಿಟ್ಟು ಹಣ್ಣು ಹೂ ಬಂದ ಮೇಲೆ ಗೊತ್ತು ಯಾವ ವೆರೈಟಿ ನೋಡ್ಬೇಕು. ಯಾವ್ದು ಬೇಕು ಅಂತ ಕೇಳಿದ್ರಿ? ಅದು ಮೊಬೈಲ್ದಲ್ಲಿ ಯೂಟ್ಯೂಬ್ ಅಲ್ಲಿ ನೋಡಿ, ಒಳ್ಳೆ ಚಂದ ನೋಡಿ ಇದನ್ನು ಕ್ವಾಲಿಟಿ ಆಯ್ಕೆ ಮಾಡಿದ್ವಿ. ಮತ್ತೆ ಮುಸ್ಸುಂಬೆ ಹಾಕೋದು. ಅದು ಈಗ ದ್ರಾಕ್ಷಿ ಬಗ್ಗೆ ಹೇಳಿ, ಎಷ್ಟು ಗಿಡ ಎಷ್ಟು ದೊಡ್ಡದಾಗಿದೆ ಗಿಡ? ಈಗ ಒಂದು 2 ಮೀಟರ್ ಬಂದು ಈಗ ಹೋಗ್ಲಿಕ್ಕೆ ತಾಗದು. ಈಗ ಚಪ್ರ ಮಾಡಿದ್ರೆ ಅದಕ್ಕೆ ಚಪ್ರ ಮಾಡಿದೆ, ವೈರ್ ಇದೆ, ವೈರ್ ಮೇಲೆ ಹೋಗ್ತಾ ಉಂಟು. ಅದಕ್ಕೆ ತುದಿಯೆಲ್ಲ ಕಟ್ ಮಾಡಿ ಪ್ರೂನಿಂಗ್ ಮಾಡೋದೆಲ್ಲ ಮಾಡಿದ್ರೆ? ತುದಿಯನ್ನು ಕಟ್ ಮಾಡಿ, ಯಾರು ಇನ್ನು ಜನರತ್ ಕೇಳ್ಕೊಳ್ಬೇಕು, ಇನ್ನು ಹೇಳಲಿಲ್ಲ ಜನ. ಪ್ರಯೋಗ ಮಾಡಿ ಮಾಡ್ತಿರೋದು ಸರ್. ಮತ್ತೆ ಮುಸ್ಸಂಬೆ ನೆಟ್ಟಿದ್ ಸ್ವಲ್ಪ ಎಗ್ ಫ್ರೂಟ್ಸ್ ಒಂದು 2-3 ಗಿಡ ನೆಟ್ಟಿದೆ ನೋಡುವಂತೆ, ಪ್ರಯೋಗ ಮಾಡಿ ಎಗ್ ಫ್ರೂಟ್ಸ್ ಆರೋಗ್ಯ ಒಳ್ಳೇದಿದೆ ಅದಕ್ಕೆ ಮಾಡ್ತಿರೋ ನೋಡುವಂತ. ಈಗ ಬೇರೆ ಬೇರೆ ಹಣ್ಣಿನ ಗಿಡವನ್ನೆಲ್ಲ ನೆಟ್ಟಿದ್ರಲ್ಲ, ಇದರಲ್ಲೆಲ್ಲ ಈ ಕೀಟ ರೋಗಗಳೆಲ್ಲ ಬಂದ್ರೆ ಏನ್ ಮಾಡ್ತೀರಿ? ಬೇರೆ ಬೇರೆ ಪೈನಾಪಲ್ ಎಲ್ಲ ನೆಟ್ಟಿದ್ರ ಕೀಟ ರೋಗ ಎಲ್ಲ ಬರ್ತದ, ಅದಕ್ಕೆ ಔಷಧ ಎಲ್ಲ ಸ್ಪ್ರೇ ಮಾಡ್ತೀರ ನಾವು? ಏನ್ ಔಷಧ ಸ್ಪ್ರೇ ಮಾಡ್ತೀರಿ? ಸಗಣಿ ನೀರೋದಲ್ಲ, ಸಗಣಿ ನೀರು ಸ್ಪ್ರೇ ಮಾಡ್ತೇವೆ, ಔಷಧಿನ ಗಂಜಲೆಲ್ಲ ಸ್ಪ್ರೇ ಮಾಡ್ತೀವಿ, ಗಂಜಲೆಲ್ಲ ಸ್ಪ್ರೇ ಮಾಡ್ತೇವೆ, ಅದರಿಂದ ಔಷಧಿನ ಆಗ್ತದೆ, ಮತ್ತೆ ಗಿಡ ಕೀಟನಾಶಕ ಆಗ್ತದೆ ಅದು. ಅದಕ್ಕೆ ಪೋಷಕಾಂಶ ಕೂಡ ಸಿಗ್ತದೆ, ಕೀಟನಾಶಕ ಮತ್ತೆ ಗಿಡ ಫಲವತ್ತಾಗಿ ಬೆಳೀತದೆ, ಮತ್ತೆ ಅದರಿಂದ ಇದು ನಿಲುವು ಇರ್ತದೆ. ಈಗ ನೀವು ಒಂದು ಈ ಡ್ರ್ಯಾಗನ್ ಫ್ರೂಟ್ ಒಂದು 200 ಕಂಬ ಅಲ್ಲಿ 4-4 ಗಿಡದಾಗೆ ನೆಟ್ಟಿದ್ರಿ, ಇಷ್ಟು ಸಾಕು ಅಥವಾ ಇನ್ನಷ್ಟು ಜಾಸ್ತಿ ಮಾಡ್ಬೋದು? ಜಾಸ್ತಿ ಈಗ ತುರ್ತಕ್ಕೆ ನೋಡ್ಕೊಳ, ಅದು ಕಲಿಬೇಕು ಸರ್, ಹಂತ ಹಂತವಾಗಿ ನೋಡ್ಬೇಕು. ಈಗ ಅದ್ರ ನಂತರ ಬೇರೆ ಬೇರೆ ಹೊಸ, ನಮ್ಮ ಫಸ್ಟಿಗೆ ಪೈನಾಪಲ್ ಎಲ್ಲ ಬೆಳೆದಿದ್ರು, ಅದು ಮಟ್ಟ ಮಾಡೋ ಪ್ಲಾನಿಂಗ್ ಉಂಟು ಸರ್. ಮತ್ತೆ ಪೈನಾಪಲ್ಗೆ ಬೇಡಿಕೆ ಉಂಟು ಇವಾಗ? ಪೈನಾಪಲ್ ತುಂಬಾ ಬೇಡಿಕೆ, ಪೈನಾಪಲ್ ಬೆಳೆ ಎಷ್ಟು ಬೆಳೆ ಗ್ಯಾರಂಟಿ 100 ನಾವು ಬೆಳೆದು ನೋಡಿದ್ವಿ, 10 ವರ್ಷದಿಂದ ಮಾಡಿದ್ವಿ ಅಲ್ರಿ, ಪೈನಪ್ಪ ನೂರ್ ಗ್ಯಾರಂಟಿ ಉಂಟು. ಅದ್ರ ಬೆಳೆ ಎಷ್ಟೊತ್ತಿಗೆ ಎಷ್ಟು ಒಂದು ಎರಡು ಮೂರು ಎಕರೆ ಎಷ್ಟೊತ್ತಿಗೆ ಮಾಡ್ಲಿಕ್ಕೆ ನಾವು ರೆಡಿ ಇದೀವಿ ಇವಾಗ. ಪೈನಾಪಲ್ ಮತ್ತೆ ಯಾಕೆ ಬೇಡ ಅಂತ ಬಿಟ್ರಿ? ಪೈನಾ ನಮ್ ಜಾಗ ಎಲ್ಲ ತುಂಬಾ ಅಡಕೆ ಗಿಡ ಆಗ್ಬಿಡ್ತೀವಿ, ಈಗ ಜಾಗ ನೆಡ್ಲಿಕ್ಕೆ ಜಾಗ ಇಲ್ಲ ಇವಾಗ. ಈಗ ಯಾರು ನೆಡುವಾರಿದ್ರೆ ಅವ್ರ ಒಟ್ಟೆ ನಾವು ಪಾರ್ಟ್ನರ್ ಪೈನಲ್ ಪೈನ ನೆಡ್ಲಿಕ್ಕೆ ಹೋಗ್ತೀವಿ. ಪೈನಾಪಲ್ ಬೆಳೆ ತುಂಬಾ ಬೆಳೆ, ಅದು ಒಳ್ಳೆ ಪ್ರಾಫಿಟ್ ಬೆಳೆ. ಸರಿ, ಇದಕ್ಕೆಲ್ಲ ನೀರಿನ ವ್ಯವಸ್ಥೆ ಎಲ್ಲ ಹೇಗೆ? ಈಗ ಪೈನಾಪಲ್ ಆಗ್ಬೋದು, ನಿಮ್ಮ ದ್ರಾಕ್ಷಿ ಆಗ್ಬೋದು, ಇಂಥದ್ದೆಲ್ಲ ನೆಟ್ರೆ ನೀರಿನ ವ್ಯವಸ್ಥೆ ಎಲ್ಲ ಹೇಗೆ? ದ್ರಾಕ್ಷಿ ಗಿಡ ಡ್ರಿಪ್ ಸಿಸ್ಟಮ್, ಪೈನಾಪಲ್ ಜೆಟ್ಟು ನಡೀತದೆ, ಒಳ್ಳೆ ಜೆಟ್ಟೆ ಒಳ್ಳೆ ಪೈನಾಪಲ್. ಪ್ರತಿಯೊಂದು ಹೆಡೆ ಗಿಡಕ್ಕೆ ಒಂದ್ಸಲ ಜೆಟ್ಟು ಹಾಕ್ಬಿಟ್ಟು ಒಂದ್ಸಲ ಹಾಕ್ಬಿಟ್ಟು ಒಂದು ಒಂದು ವಾರದಲ್ಲಿ ಹಾಕ ಸಾಕು, ಬುಡಕ್ಕಾಗಿ ಎರಡೆರಡು ದಿವಸ ಕೊಡ್ಬೇಕಾಗ್ತದೆ. ಅದು ಹೆಡೆ ಪೈನಾಪಲ್ ಗಿಡದ ಹೆಡೆಲೆಲ್ಲ ನೀರು ಹಿಡ್ಕೊಳ್ತದೆ. ಅದು ಈಗ ಇಲ್ಲಿ ನೀರಿನ ವ್ಯವಸ್ಥೆ ಎಲ್ಲ ಬಾವಿ ಇದೆಯೋ ಹೇಗೆ? ಇದು ನದಿ ಇದೆಯಾ? ಬಾವಿ ಬಾವಿ ಸರ್. ವಿದ್ಯುತ್ ಪೂರೈಕೆ ಎಲ್ಲ ಇರ್ತದ? ವಿದ್ಯುತ್ ಇರ್ತದೆ ಸರ್, ಸಮಸ್ಯೆ ಇಲ್ಲ. ಮತ್ತೆ ಅದರಲ್ಲಿ ಈಗ ಫ್ರೀ ಕರೆಂಟ್ ಆದ್ರಿಂದ ವಿದ್ಯುತ್ ಸಮಸ್ಯೆ ಇಲ್ಲ. ನೀರು ಜಾಸ್ತಿ ಕೊಟ್ಟರೆ ಏನಾಗ್ತದೆ ಹಣ್ಣಿನ ಗಿಡಗಳಿಗೆ? ಹಣ್ಣಿನ ಗಿಡ ಲಿಮಿಟ್ ಆಗಿ ಕೊಡಬೇಕು, ಅದಕ್ಕೆ ವಿಷ ಜಾಸ್ತಿ ಒಂದ್ಸರಿ ಕೊಡ್ಬೋದು, ಕಡೆ ಲಾಸ್ಟ್ ಮೂಮೆಂಟ್ ನೀರು ಸೊಲ್ಟಿದ್ದೆ ಕೊಡ್ಲಿಕ್ಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಲಿಮಿಟ್ ಆಗಿ ಕೊಡ್ತಾರೆ, ಒಂದೇ ಲೆವೆಲ್ ಹೋಗ್ತಾ ಇರ್ತದೆ ಸರ್ ಅದು. ಆಮೇಲೆ ಈಗ ಕೃಷಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಸ್ಪರ್ಧೆಯಲ್ಲಿ ಕೂಡ ನೀವು ಭಾಗವಹಿಸಿದ್ರಿ, ಬಹುಮಾನವನ್ನು ಕೂಡ ಪಡ್ಕೊಂಡಿದ್ದೀರಿ, ಈ ಬಗ್ಗೆ ಹೇಳಿ. ಬೇರೆ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಸ್ಪರ್ಧೆಗಳು ತೋಟಗಾರಿಕೆ ಹಿಂಗೆ ಸಂದರ್ಶನ ಕರೆದ ಕೃಷಿ ಇಲಾಖೆ ಸರ್ ಕರೆದ್ರೆ ಹೋಗಿದ್ರು. ನಮ್ಗೆ ಗೊತ್ತಿದ್ದ ಮಟ್ಟ ನಮ್ ನಾವು ಮಾಡಿರೋ ಬೆಳೆ ಅಷ್ಟೇ ಹೇಳಿರೋದು. ನಿಮ್ಮ ಅನುಭವ ಹೇಳ್ತೀರಿ ಸರ್. ಜನರ ಪ್ರತಿಕ್ರಿಯೆ ಎಲ್ಲ ಹೇಗಿರ್ತದೆ? ಜನರ ನಮ್ಮ ಮನೆ ಹತ್ರ ನೋಡ್ಲಿಕ್ಕೆ ಎರಡೆರಡು ಗಾಡಿ ಎಲ್ಲ ಬಸ್ ತುಂಬಿಕೊಂಡು ನೋಡ್ಲಿಕ್ಕೆ ಬಂದಿದ್ದೆ ಸರ್. ಡ್ರ್ಯಾಗನ್ ಫ್ರೂಟ್ ನೋಡ್ಲಿಕ್ಕೆ? ಡ್ರ್ಯಾಗನ್ ಮತ್ತು ಪೈನಾಪಲ್ ಅಲ್ಲಿ ನೋಡ್ಲಿ. ಈಗಲೂ ಪೈನಾಪಲ್ ಉಂಟಾ? ಪೈನಾಪಲ್ ಈಗಲೂ ಉಂಟು ಸರ್. ಯಾವ ತಳಿ ಉಂಟು? ಅದು ರಾಣಿ, ರಾಣಿ ಅಂತೇಳಿ. ಏನದರ ವಿಶೇಷತೆ? ಅದೇ ತುಂಬಾ ಸ್ವೀಟ್ ಅದು ರಾಣಿ. ಮತ್ತೆ ರಾಣಿ ಪೈನಾಪಲ್ ತಿನ್ನೋದ್ರಿಂದ ಒಳ್ಳೇದು, ಆರೋಗ್ಯಕ್ಕೆ ಒಳ್ಳೇದು. ಮತ್ತೆ ಅದು ಕಿಡ್ನಿ ಸ್ಟೋನ್ಗೆಲ್ಲ ಒಳ್ಳೇದು. ಕಿಡ್ನಿ ಸ್ಟೋನ್ ಹತೋಟಿ ಮಾಡ್ತದೆ? ಹತೋಟಿ ಮಾಡಿ ಸ್ವಲ್ಪ ಕಂಟ್ರೋಲ್ ಆಗ್ತದೆ. ಆ ಸ್ಟೋನ್ ಸಂಭವ ಇದ್ರೆ ಕರ್ಗಿಸ್ಬಿಡ್ತದೆ ಅದು ತಿನ್ನೋದು. ಜ್ಯೂಸ್ ಕುಡಿಯೋದ್ರಿಂದ ಜ್ಯೂಸಿಗಾಗಿ ಉಪಯೋಗಿಸ್ತಾರ ಅಥವಾ ನೇರವಾಗಿ ತಿನ್ಲಿಕ್ಕೆ? ಇದು ಜ್ಯೂಸಿಗೆ ಉಪಯೋಗ, ಜ್ಯೂಸಿಗೆ ಇನ್ನೊಂದು ಬೇರೆ ಕ್ವಾಲಿಟಿ ಬರ್ತದೆ. ಹೌದು, ಇದು ತಿನ್ಲಿಕ್ಕೆ ಹೋಯ್ತಾರೆ ಎಲ್ಲ ಹೆಚ್ಚಾಗಿ ಮುಂಬೈದಲ್ಲಿ ತಿನ್ಲಿಕ್ಕೆ ಹೋಯ್ತಾರೆ. ಒಂದೊಂದು ಪೀಸ್ ಮಾಡಿ ಒಂದು ಪೀಸ್ 10 ರೂಪಾಯಿ ಪೀಸ್ ಅಂತ ಮಾಡ್ತಾರೆ, ಕಟ್ ಮಾಡಿ ಒಂದು ಹಣ್ಣಿಂದ 8-10 ಪೀಸ್ ಮಾಡ್ತಾರೆ. ಆಮೇಲೆ ಈಗ ಅಳಿಲು ಮತ್ತೆ ಈ ಇಲಿ ಹೆಗ್ಗಣ ಇಂಥ ಸಮಸ್ಯೆ ಎಲ್ಲ ಬರೋದಿಲ್ವ? ಅನಾನಸ್ ತುಂಬಾ ಎಲ್ಲ ಹಂದಿ ಉಂಟು, ಎಲ್ಲ ಎಲ್ಲ ಕಾಟ ಉಂಟು. ಅದೆಲ್ಲ ನಾವೆಲ್ಲ ರಾತ್ರಿ ಎಲ್ಲ ಕಾದ್ಕೊಂಡು ಬೆಳೆಸ್ಬೇಕು. ಹಗಲು ಕೆಲಸ ರಾತ್ರಿ ಕೆಲಸ ಕೃಷಿ ದಂಧೆನೇ ಆಗಿದೆ ಸರ್. ಹಗಲು ರಾತ್ರಿ ಎಲ್ಲ ಮಾಡಿದ್ರೆ ಮಾತ್ರ ಕೃಷಿ ದಂಧೆ, ಒಂದು ಹೊತ್ತು ಮಾಡಿದ್ರೆ ಕೃಷಿ ಆಗುದಿಲ್ಲ. ಹಗಲು ರಾತ್ರಿ ಅಂತ ಟೈಮಿಂಗ್ ಇರೋದು ಕೃಷಿ. ನಿದ್ದೆ ಮಾಡುದು ಯಾವಾಗ? ನಿದ್ದೆ ಇದ್ದಟ್ಟ ಇದ್ದಾಗ ಸ್ವಲ್ಪ ಪ್ರಮಾಣ ನಿದ್ರೆ ಮಾಡಿ ಸಮಾಧಾನ ಪಡೋದು ಅಷ್ಟೇ. ಅದು ಬೆಳೆ ಬೆಳೆತಿರುವ ಅದರಲ್ಲಿ ನಿದ್ರೆ ಬರ್ತದೆ ನಮಗೆ. ಬೆಳೆ ಖುಷಿ ಪಟ್ಟು ಬೆಳೆ ಬೆಳೆದು ಖುಷಿ ನೋಡಿ ನಿದ್ರೆ ಸಮಾಧಾನ ಆಗ್ತದೆ ಅಷ್ಟೇ, ಅದರಿಂದ ನಿದ್ರೆ ಅಲ್ಲಿ ಕಂಟ್ರೋಲ್ ಆಗಿಬಿಡ್ತದೆ. ಈಗ ಕೃಷಿಯಲ್ಲಿ ಖರ್ಚನ್ನು ಕಡಿಮೆ ಮಾಡಬೇಕಿದ್ರೆ ಏನೇನು ಮಾಡಬೇಕು? ಖರ್ಚು ಕಡಿಮೆ ಸರ್, ನಾವು ಸ್ವಂತ ಕೆಲಸ ಮಾಡಬೇಕು ಕೃಷಿ ದಂಧೆ. ಮತ್ತು ಕೃಷಿ ದಂಧೆ ಸರ್ ಲೆಕ್ಕ ಹಾಕ್ಲಿಕ್ಕಿಲ್ಲ, ಲೆಕ್ಕ ಹಾಕ್ಲಿ ಕೃಷಿ ದಂಧೆ ಲೆಕ್ಕ ಹಾಕ್ಲೇಬಾರ್ದು. ಯಾವಾಗ ರೈತರು ಯಾವಾಗ ಲೆಕ್ಕ ಹಾಕ್ಲಿ ಫೇಲ್ ಆದ್ರೆ ಲೆಕ್ಕ ಹಾಕ್ಲಿಕ್ಕಿಲ್ಲ. ಸ್ವಂತ ನಮ್ಮಷ್ಟು ನಮ್ಮ ಲೆಕ್ಕಾಚಾರ ಬೇಕಲ್ಲ, ಲೆಕ್ಕ ನಾವು ಸ್ವಂತ ಆದ್ರೂ ಒಂದು ಲಿಮಿಟ್ ಲೆಕ್ಕ ಇಸ್ಬೇಕು. ಆದ್ರೆ ಟೋಟಲ್ ನಮ್ಮ ತೋಟ ವರ್ಷದ ನಮ್ಮ ಈ ವರ್ಷ ತೋಟ ಕೆಲ್ಸಕ್ಕೆ ಹೋಗೋ ಲೆಕ್ಕ, ಒಂದು ದಿವಸ ಕೆಲ್ಸಕ್ಕೆ ಹೋರೋ 500 ರೂಪಾಯಿ ಬೇಕಾದ್ರೆ ನಂದು ಒಂದು ವರ್ಷಕ್ಕಿಂತ ಹೆಚ್ಚು ಆಗ ಲೆಕ್ಕ ಹಾಕ್ಲಿಕ್ಕಿಲ್ಲ. ಅಂತೂ ಮಾಡ್ತೇವೆ, ನಮ್ಮ ಜೀವನ ಸಾಕ್ತಿರ್ಬೇಕು ಅಷ್ಟೇ ಕೃಷಿಯಲ್ಲಿ. ಒಳ್ಳೇದು ಕೇಶವ ಮಂಜುಗೌಡ ಅವರೇ, ಕೃಷಿಯಲ್ಲಿ ಬೇರೆ ಬೇರೆ ರೀತಿಯ ಒಂದು ಪ್ರಯತ್ನವನ್ನು ಕೂಡ ನೀವು ಮಾಡ್ತಾ ಇದ್ರಿ, ಅದರಲ್ಲೂ ವಿಶೇಷವಾಗಿ ಡ್ರ್ಯಾಗನ್ ಫ್ರೂಟ್ ಮತ್ತು ದ್ರಾಕ್ಷಿ ಇದನ್ನು ಕೂಡ ನೀವು ಬೆಳೆಯುವ ಪ್ರಯತ್ನವನ್ನು ಮಾಡ್ತಾ ಇದ್ರಿ. ತುಂಬಾ ಸಂತೋಷ ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಡ್ರ್ಯಾಗನ್ ಫ್ರೂಟ್ ಬೇಸಾಯ ಈ ಕುರಿತು ಹೊನ್ನಾವರದ ತಾಲೂಕಿನ ಅನಂತವಾಡಿಯ ಕೇಶವ ಮಂಜುಗೌಡ ಅವರೊಡನೆ ಸಂದರ್ಶನ ಪ್ರಸಾರವಾಯಿತು. ಈಗ ಆಹಾರದಿಂದ ಆರೋಗ್ಯ. ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು. ಆರೋಗ್ಯ ಸ್ನೇಹಿ ಹಣ್ಣುಗಳಲ್ಲಿ ನೇರಳೆ ಹಣ್ಣು ತನ್ನದೇ ಆದಂತಹ ಮಹತ್ವವನ್ನು ಪಡ್ಕೊಂಡಿದೆ. ಸುಲಭವಾಗಿ ದೊರೆಯುವ ಈ ಹಣ್ಣು ಹಲವಾರು ತೊಂದರೆಗಳನ್ನು ಮತ್ತು ರೋಗಗಳನ್ನು ನಿವಾರಿಸುವಲ್ಲಿ ಸಹಕರಿಸುತ್ತದೆ. ಅನೇಕ ಔಷಧೀಯ ಗುಣಗಳನ್ನು ಹೊಂದಿದೆ. ಉದರ ಸಂಬಂಧಿತ ಸಮಸ್ಯೆಗಳನ್ನು ಕಡಿಮೆ ಮಾಡುವುದಕ್ಕೆ, ಹೃದಯದ ಆರೋಗ್ಯವನ್ನು ಹೆಚ್ಚಿಸುವುದಕ್ಕೆ, ಮಧುಮೇಹ ನಿಯಂತ್ರಿಸುವುದಕ್ಕೆ, ಅಸ್ತಮಾ ಅರ್ಥ್ರೈಟಿಸ್ ಅನ್ನು ಕಡಿಮೆ ಮಾಡುವುದಕ್ಕೆ, ಲೈಂಗಿಕ ನಿರಾಸಕ್ತಿಯನ್ನು ಸರಿ ಮಾಡುವುದಕ್ಕೆ, ಕ್ಯಾನ್ಸರ್ ವಿರುದ್ಧ ಹೋರಾಡುವುದಕ್ಕೆ ನೇರಳೆಯು ಸಹಕಾರಿಯಾಗಿದೆ. ತಾಜಾ ಇರುವ ಬೀಜಗಳನ್ನು ಜಜ್ಜಿ ಹಾಲಿನೊಂದಿಗೆ ಬೆರೆಸಿ ರಾತ್ರಿ ಮುಖಕ್ಕೆ ಹಚ್ಚಿ ಮಲಗಬೇಕು. ನಂತರ ಬೆಳಿಗ್ಗೆ ತೊಳೆಯುವುದರಿಂದ ಮೊಡವೆ ನಿವಾರಣೆಯಾಗುವುದಕ್ಕೆ ಸಹಕಾರಿಯಾಗ್ತದೆ. ಎಣ್ಣೆ ಚರ್ಮ ನಿವಾರಣೆಯಾಗ್ತದೆ. ಮುಖಕ್ಕಿರುವಂತಹ ಕಪ್ಪು ಕಲೆಗಳನ್ನು ಹೋಗಲಾಡಿಸಲು ಒಣಗಿದ ನೇರಳೆ ಬೀಜದ ಪುಡಿಗೆ ನಿಂಬು ಪುಡಿ ಅಥವಾ ನಿಂಬೆಯನ್ನು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿರಬೇಕು. ಇದರ ಬಳಕೆ ಕಡಲೆ ಹಿಟ್ಟು, ಬಾದಾಮಿ ಎಣ್ಣೆ, ಗುಲಾಬಿ ನೀರನ್ನು ಹಾಕಿ ಪೇಸ್ಟ್ ಅನ್ನು ತಯಾರಿಸಿ ಹಚ್ಚಿಕೊಳ್ಬೇಕು. ಸ್ವಲ್ಪ ಸಮಯದ ನಂತರ ತೊಳಿಬೇಕು. ಇದರಿಂದ ಕಪ್ಪು ಕಲೆ ನಿವಾರಣೆಯಾಗ್ತದೆ. ನೇರಳೆ ಎಲೆಗಳನ್ನು ಅರೆದು ಸುಟ್ಟ ಗಾಯಕ್ಕೆ ಹಚ್ಚುತ್ತಾ ಬಂದರೆ ಗಾಯಗಳು ಬೇಗನೆ ಗುಣವಾಗುವುದಕ್ಕೆ ಸಹಕಾರಿಯಾಗ್ತದೆ. ರಕ್ತಹೀನತೆ ಕಾಯಿಲೆಗೆ ಉತ್ತಮವಾದಂತಹ ಔಷಧಿ ನೇರಳೆ ಹಣ್ಣಿನ ಸೇವನೆ. ಆದ್ದರಿಂದ ರಕ್ತಹೀನತೆ ಸಮಸ್ಯೆ ಇರುವವರು ದಿನನಿತ್ಯವೂ ನೇರಳೆ ಹಣ್ಣಿನ ಸೇವನೆ ಮಾಡುವಂತಹದ್ದು ಒಳ್ಳೆಯದು. ನೇರಳೆಯು ಪೋಷಕಾಂಶಗಳ ಆಗರವಾಗಿದ್ದು ಸಕ್ಕರೆ ಅಂಶವನ್ನು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಹೊಂದಿದೆ. ಕ್ಯಾಲ್ಸಿಯಂ, ಕಬ್ಬಿಣ, ಮೆಗ್ನೀಷಿಯಂ, ಫಾಸ್ಫರಸ್, ಸೋಡಿಯಂ, ವಿಟಮಿನ್ ಸಿ ಜೀವಸತ್ವಗಳನ್ನು ಕೂಡ ಹೊಂದಿದೆ. ನೇರಳೆಯು ಪೊಟ್ಯಾಸಿಯಂ ಅನ್ನು ಹೊಂದಿದ್ದು ಹೃದಯದ ಆರೋಗ್ಯ ಕಾಪಾಡುವುದಕ್ಕೆ ಹೆಚ್ಚು ಸಹಕಾರಿಯಾಗಿದೆ. ಅಧಿಕ ರಕ್ತದೊತ್ತಡ ನಿಯಂತ್ರಿಸುವುದಕ್ಕೆ, ಪಾರ್ಶ್ವವಾಯುವಿನಿಂದ ದೂರ ಇರುವುದಕ್ಕೆ ಸಹಕರಿಸುತ್ತದೆ. ಬೇದಿ ಮತ್ತು ಹೊಟ್ಟೆಯಲ್ಲಿನ ಅಲ್ಸರ್ ನಿವಾರಣೆಗೆ ನೇರಳೆ ಎಲೆಗಳನ್ನು ಜಗಿಯುವಂತಹದ್ದು ಸಹಾಯ ಮಾಡುತ್ತದೆ. ಇದರಲ್ಲಿನ ಬಯೋಕೆಮಿಕಲ್ ಹಾಗೂ ಫೈಟೋಕೆಮಿಕಲ್ ಪದಾರ್ಥಗಳು ಕ್ಯಾನ್ಸರ್ ಬರದ ಹಾಗೆ ತಡೆಯುವುದಕ್ಕೆ ಸಹಕರಿಸುತ್ತದೆ. ಜೀರಿಗೆಯ ಜೊತೆ ನೇರಳೆಯನ್ನು ಸೇರಿಸಿ ಸೇವಿಸುವುದರಿಂದ ಎಸಿಡಿಟಿ ಕಡಿಮೆಯಾಗ್ತದೆ. ನೇರಳೆಯು ಆಂಟಿ ಬ್ಯಾಕ್ಟೀರಿಯಲ್ ಗುಣವನ್ನು ಹೊಂದಿದ್ದು ಇದನ್ನು ತಿನ್ನುವುದರಿಂದ ಹಲ್ಲಿನ ಆರೋಗ್ಯಕ್ಕೆ ಒಳ್ಳೆಯದು. ಇದರ ಎಲೆಗಳು ಗಂಟಲಿನ ಸಮಸ್ಯೆ ನಿವಾರಣೆಗೆ ಸಹಾಯ ಮಾಡುತ್ತದೆ. ಉಸಿರಿನ ದುರ್ಗಂಧ ಶಮನಕ್ಕೆ ನೇರಳೆ ಹಣ್ಣು ಮತ್ತು ಎಲೆಯು ಸಹಕಾರಿ. ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ನೇರಳೆ ಹಣ್ಣು ಸಹಕಾರಿಯಾಗಿದೆ. ಆದರೆ ಹಸಿದ ಹೊಟ್ಟೆಯಲ್ಲಿ ನೇರಳೆ ಹಣ್ಣಿನ ಸೇವನೆ ಕೆಲವರಲ್ಲಿ ತೊಂದರೆಯನ್ನು ಉಂಟು ಮಾಡಬಹುದು. ಹಾಗೆಯೇ ನೇರಳೆ ಹಣ್ಣಿನ ಸೇವನೆ ನಂತರದಲ್ಲಿ ತಕ್ಷಣ ಹಾಲನ್ನು ಕುಡಿಬಾರದು. ಅವರವರ ದೇಹ ವ್ಯವಸ್ಥೆಯನ್ನು ನೋಡಿಕೊಂಡು ನೇರಳೆ ಹಣ್ಣನ್ನು ಉಪಯೋಗಿಸುವಂತಹದ್ದು ಒಳ್ಳೆಯದು. ಬಾಳೆಹಣ್ಣಿನಲ್ಲಿ ಪೋಷಕಾಂಶಗಳ ಆಗ್ರವೇ ಆಗಿದೆ. ಏಲಕ್ಕಿ ಬಾಳೆಯು ಚೆನ್ನಾಗಿ ಜೀರ್ಣ ಮಾಡುವುದಕ್ಕೆ ಸಹಕಾರಿ. ಏಲಕ್ಕಿ ಬಾಳೆಹಣ್ಣು ದೊಡ್ಡ ಕರುಳಿನಲ್ಲಿ ಜೀರ್ಣವಾಗ್ತದೆ. ಅಲ್ಲಿನ ಬ್ಯಾಕ್ಟೀರಿಯಗಳು ಇದನ್ನು ಜೀರ್ಣಿಸುತ್ತದೆ. ಹಾಗಾಗಿ ಈ ಬಾಳೆಹಣ್ಣು ಒಳ್ಳೆಯ ಬ್ಯಾಕ್ಟೀರಿಯಗಳ ಆಹಾರ. ಮಲಬದ್ಧತೆಯನ್ನು ಕಡಿಮೆ ಮಾಡುವುದಕ್ಕೆ ಇದು ಸಹಕಾರಿ. ನೇಂದ್ರ ಬಾಳೆಹಣ್ಣು ತೂಕ ಹೆಚ್ಚಿಸಿಕೊಳ್ಳುವುದಕ್ಕೆ, ಸುಸ್ತು ಕಡಿಮೆ ಮಾಡುವುದಕ್ಕೆ ಸಹಾಯ ಮಾಡುವಂತಹ ಬಾಳೆಹಣ್ಣಿನ ಪ್ರಕಾರ. ಪಚ್ಚೆ ಬಾಳೆಹಣ್ಣು ಸಹ ತಕ್ಷಣಕ್ಕೆ ಶಕ್ತಿಯನ್ನು ನೀಡುವಂತಹದ್ದು, ಹೊಟ್ಟೆ ತುಂಬಿಸುತ್ತದೆ. ಆದರೆ ಇದು ಸ್ವಲ್ಪ ತಂಪು ಉಂಟು ಮಾಡುವಂತಹ ಗುಣವನ್ನು ಹೊಂದಿದೆ. ಶೀತ ನೆಗಡಿ ಉಂಟಾಗಿದ್ದರೆ ಇದು ಇನ್ನೂ ಹೆಚ್ಚಾಗುವುದಕ್ಕೆ ಕಾರಣವಾಗಬಹುದು. ದೇಹ ಉಷ್ಣವಾಗಿದ್ದರೆ ತಂಪು ಮಾಡಲು ಸಹಕಾರಿ. ನೇಂದ್ರ ಬಾಳೆಹಣ್ಣನ್ನು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಕತ್ತರಿಸಿ ಅದಕ್ಕೆ ಒಂದು ಚಮಚ ಜೇನುತುಪ್ಪ, ಕಾಲು ಭಾಗ ನಿಂಬೆಯನ್ನು ಹಿಂಡಿಕೊಂಡು ಚೆನ್ನಾಗಿ ಮಿಶ್ರಣ ಮಾಡಿ ಸೇವಿಸಬೇಕು. ಇದನ್ನು ಪ್ರತಿನಿತ್ಯ ತೆಗೆದುಕೊಳ್ಳುವುದರಿಂದ ಅನಿಮಿಯಾ ಅಥವಾ ರಕ್ತಹೀನತೆ ನಿವಾರಣೆಯಾಗ್ತದೆ. ಕಾಮಲೆ ಅಥವಾ ಜಾಂಡೀಸ್ಗೆ ಇದು ಉತ್ತಮವಾದಂತಹ ಪರಿಹಾರ. ಇದು ದೇಹದಲ್ಲಿ ಬೇಡವಾದ್ದನ್ನು ಹೊರಹಾಕುವುದಕ್ಕೆ ಸಹಾಯ ಮಾಡುತ್ತದೆ. ಕಾಮಲೆ ಇರುವಾಗ ಶರ್ಕರ ಪಿಷ್ಟ ಜಾಸ್ತಿ ಇರುವ ಆಹಾರವನ್ನು ಜಾಸ್ತಿ ನೀಡಬೇಕು. ಎಣ್ಣೆ ಇರುವ ಆಹಾರ ಬೇಡ. ಬಾಳೆಹಣ್ಣಿನಲ್ಲಿ ವಿಟಮಿನ್ B6, ನಾರಿನ ಅಂಶ, ಶರ್ಕರ ಪಿಷ್ಟ, ವಿಟಮಿನ್ ಸಿ, ಮ್ಯಾಂಗನೀಸ್, ಸೆರೋಟೋನಿನ್, ಡೋಪೋಮಿನ್ ಇರುತ್ತದೆ. ಸೆರೋಟೋನಿನ್ ಡೋಪಮಿನ್ ಮಿದುಳಿನ ಆರೋಗ್ಯಕ್ಕೆ ಒಳ್ಳೆಯದು. ಅರ್ಧ ಬಾಳೆಹಣ್ಣನ್ನು ಕೈಯಲ್ಲಿಯೇ ಚೆನ್ನಾಗಿ ಹೆಚ್ಚುಕಿ ಸುಟ್ಟ ಗಾಯದ ಮೇಲೆ ಇಡುವುದರಿಂದ ಉರಿಯು ತಕ್ಷಣ ಕಡಿಮೆಯಾಗ್ತದೆ. ಕಲೆಗಳು ಕೂಡ ಕಡಿಮೆಯಾಗ್ತದೆ. ದಿನಕ್ಕೆ 5-6 ಬಾರಿಯೂ ಇದನ್ನು ಹಚ್ಚಬಹುದು. ಲಭ್ಯವಾದಲ್ಲಿ ಬಾಳೆ ಎಲೆಯನ್ನು ಅದಕ್ಕೆ ಸುತ್ತಿ ಕಟ್ಟುವಂತಹದ್ದು ಒಳ್ಳೆಯದು. ಬಾಳೆದಿಂಡಿನಿಂದ ರಸ ತೆಗೆದು ಅದಕ್ಕೆ ಕಾಳುಮೆಣಸು ಸೇರಿಸಿ ಕುಡಿಯುವುದರಿಂದ ಅಸ್ತಮಾ ಕಡಿಮೆಯಾಗ್ತದೆ. ಮುಖದ ಕಾಂತಿ ಹೆಚ್ಚಿಸುವುದಕ್ಕೆ ಬಾಳೆಹಣ್ಣು ಸಹಕಾರಿ. ಫೇಸ್ ಪ್ಯಾಕ್ ಮಾಡಿಕೊಳ್ಳಬಹುದು. ತಲೆಗೂದಲು ಹೆಚ್ಚು ಉದುರುತ್ತಾ ಇದ್ರೆ ತಲೆಗೆ ಬಾಳೆಹಣ್ಣಿನ ಪೇಸ್ಟನ್ನು ಹಾಕಿ ತಣ್ಣೀರಿನಿಂದ ತೊಳೆಯುವುದರಿಂದ ತಲೆಗೂದಲು ಉದುರುವುದು ಕಡಿಮೆಯಾಗ್ತದೆ. ದಾಲ್ಚಿನಿ ರುಚಿಗಾಗಿ ಮಾತ್ರವಲ್ಲ, ಇದರಲ್ಲಿನ ಅಂಶಗಳು ಆರೋಗ್ಯವನ್ನು ಕೂಡ ಪೋಷಿಸಬಲ್ಲದು. ಹಲವಾರು ಔಷಧೀಯ ಗುಣಗಳನ್ನು ಇದು ಹೊಂದಿದೆ. ಇದರಿಂದ ತಯಾರಿಸಿರುವಂತಹ ಮನೆ ಮದ್ದುಗಳು ಅತ್ಯಂತ ಪರಿಣಾಮಕಾರಿಯಾಗಿವೆ. ನೀರನ್ನು ಬಿಸಿಗೆ ಇರಿಸಿ ಅದಕ್ಕೆ ಹಿಪ್ಪಲಿ ಹಾಗೂ ದಾಲ್ಚಿನಿಯ ಪುಡಿಯನ್ನು ಮಾಡಿ ಕುದೀತಾ ಇರುವಂತಹ ನೀರಿಗೆ ಹಾಕಬೇಕು. ಮಂದ ಉರಿಯಲ್ಲಿ ಕುದಿಸಿ ಕಷಾಯವನ್ನು ಮಾಡಿಕೊಳ್ಬೇಕು. ಇದು ಕೆಮ್ಮು ಕಫ ನಿವಾರಣೆಗೆ ಸಹಕಾರಿಯಾಗ್ತದೆ. ಶ್ವಾಸಕೋಶದ ಎಲ್ಲ ತೊಂದರೆಗಳಿಗೆ ಇದು ಉಪಯೋಗಕಾರಿ. ಇದನ್ನು ದಿನಕ್ಕೆ ಎರಡು ಬಾರಿ ಅರ್ಧರ್ಧ ಲೋಟದಂತೆ ಕುಡಿಬಹುದು. ಆದರೆ ಒಮ್ಮೆ ಮಾಡಿದ ಕಷಾಯವನ್ನು ಪುನಃ ಕಾಯಿಸಬಾರದು. ಇಲ್ಲದೇ ಇದ್ದಲ್ಲಿ ಒಮ್ಮೆಲೆ ಮುಕ್ಕಾಲು ಲೋಟವನ್ನು ಕುಡಿಬಹುದು. ಬೇಕಾದಲ್ಲಿ ಕಷಾಯಕ್ಕೆ ಜೇನುತುಪ್ಪವನ್ನು ಹಾಕಿ ಕುಡಿಬಹುದು. ದಿನಕ್ಕೆ ಎರಡು ಬಾರಿ ಚಕ್ಕೆ ಕಷಾಯವನ್ನು ಕುಡಿಯುತ್ತಾ ಬಂದಲ್ಲಿ ರಕ್ತನಾಳಗಳು ಶುದ್ಧಗೊಂಡು ನಿಮಿರುವಿಕೆ ಸಮಸ್ಯೆಯೂ ಕಡಿಮೆಯಾಗ್ತದೆ. ನೀರನ್ನು ಬಿಸಿಗೆ ಇರಿಸಿಕೊಂಡು ಅದಕ್ಕೆ ಚಕ್ಕೆಯನ್ನು ಕುಟ್ಟಿ ಹಾಕಿಕೊಳ್ಬೇಕು. ಕುದಿತಾ ಇರುವಾಗ ಕಾಳುಮೆಣಸನ್ನು ಕುಟ್ಟಿ ಹಾಕಬೇಕು. ಸಿಪ್ಪೆ ಸಮೇತ ಒಂದು ಏಲಕ್ಕಿಯನ್ನು ಜಜ್ಜಿ ಹಾಕಬೇಕು. ಇದಕ್ಕೆ ಅರ್ಧ ಚಮಚ ಒಣಶುಂಠಿಯನ್ನು ಪುಡಿ ಮಾಡಿ ಕಷಾಯ ಮಾಡಬೇಕು. ಇದು ಶೀತ, ನೆಗಡಿ, ಕೆಮ್ಮು, ಕಫ, ಮೈಕೈ ನೋವು, ಹೊಟ್ಟೆಯೊಬ್ಬರ, ಮುಖ್ಯವಾಗಿ ಮಾನಸಿಕ ಒತ್ತಡ ನಿವಾರಣೆಗೂ ಇದು ಕೂಡ ಸಹಕಾರಿ. ಈ ಕಷಾಯವನ್ನು ಮುಖ್ಯ ಆಹಾರದ ಮೊದಲು ಹಸಿದ ಹೊಟ್ಟೆಯಲ್ಲಿ ಕುಡಿಯುವುದರಿಂದ ಬೊಜ್ಜು ಕಡಿಮೆ ಆಗ್ತದೆ. ಬೇಕಾದಲ್ಲಿ ಕಷಾಯಕ್ಕೆ ಜೇನುತುಪ್ಪವನ್ನು ಸೇರಿಸಿಕೊಳ್ಳಬಹುದು. ಪ್ರತಿನಿತ್ಯ ಚಕ್ಕೆಯ ಬಳಕೆಯಿಂದ ಬಾಯಿಯ ದುರ್ಗಂಧವನ್ನು ಕಡಿಮೆ ಮಾಡಬಹುದು. ಮಧುಮೇಹ ಇರುವವರಲ್ಲಿ ಇನ್ಸುಲಿನ್ನ ಕೊರತೆ ಉಂಟಾಗ್ತದೆ. ದಾಲ್ಚಿನಿಯ ಉಪಯೋಗವು ದೇಹದಲ್ಲಿರುವ ಕಡಿಮೆ ಇನ್ಸುಲಿನ್ನ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಕಡಿಮೆ ಇನ್ಸುಲಿನ್ನಲ್ಲಿಯೇ ಸಕ್ಕರೆ ಅಂಶವನ್ನು ನಿರ್ವಹಿಸುವುದಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಮಧುಮೇಹಿಗಳಿಗೆ ದಾಲ್ಚಿನಿಯು ಹೆಚ್ಚು ಸಹಕಾರಿ. ದಿನನಿತ್ಯ ಬಳಸುವಂತಹದ್ದು ಒಳ್ಳೆಯದು. ಚಕ್ಕೆಯು ಮ್ಯಾಂಗನೀಸ್ ಅನ್ನು ಹೊಂದಿದ್ದು ಇದು ಮೂಳೆಗಳಿಗೆ, ರಕ್ತನಾಳಗಳಿಗೆ ಕೊಲಜನ್ ಸಿದ್ಧವಾಗಲು ಸಹಾಯವಾಗುವ ಅಂಶವಾಗಿದೆ. ಇವಲ್ಲದೆ ಕಬ್ಬಿಣದ ಅಂಶ, ಕ್ಯಾಲ್ಸಿಯಂ ಇದ್ದು ದೇಹಕ್ಕೆ ಎಲ್ಲ ರೀತಿಯಲ್ಲಿ ಪೂರಕವಾಗಿದೆ. ಒಂದು ಚಿಟಿಕೆ ದಾಲ್ಚಿನಿ ಪುಡಿ, ಎರಡು ಚಿಟಿಕೆ ಕಸ್ತೂರಿ ಅರಿಶಿಣವನ್ನು ಲಿಂಬೆ ರಸದಲ್ಲಿ ಕಲಸಿ ಮೊಡವೆಗಳಿಗೆ ಹಚ್ಚಿದರೆ ಮೊಡವೆ, ಮುಖದ ಮೇಲಿನ ಕಪ್ಪು ಕಲೆ ಕಡಿಮೆಯಾಗ್ತದೆ. ದಾಲ್ಚಿನಿಯು ಮಿದುಳನ್ನು ಚುರುಕು ಮಾಡುವಂತಹ ಗುಣವನ್ನು ಹೊಂದಿದೆ. ಮರೆಗುಳಿತನ ನಿವಾರಣೆಗೆ ಚಕ್ಕೆಯು ಸಹಕಾರಿ. ಎರಡು ಚಮಚ ಮೊಸರಿಗೆ ಕಾಲು ಚಮಚ ಚಕ್ಕೆ ಪುಡಿಯನ್ನು ಸೇರಿಸಿ ಕಲಸಿ ಸೇವಿಸುವುದರಿಂದ ತೊದಲುವಿಕೆ ಸಮಸ್ಯೆ ನಿವಾರಣೆಯಾಗ್ತದೆ. ಇದು ಮಾನಸಿಕ ಸಮಸ್ಯೆಯನ್ನು ನಿರ್ವಹಣೆ ಮಾಡುವುದಕ್ಕೆ ಹೆಚ್ಚು ಸಹಕಾರಿ. ಮಲಬದ್ಧತೆ ಇರುವಲ್ಲಿ ದಾಲ್ಚಿನಿ ಪುಡಿ ಹಾಗೂ ಜೇನುತುಪ್ಪವನ್ನು ಸೇವಿಸುವುದರಿಂದ ಸಮಸ್ಯೆ ಕಡಿಮೆಯಾಗ್ತದೆ. ಹೃದಯದ ಸ್ವಾಸ್ಥ್ಯತೆಗೆ ದಾಲ್ಚಿನಿ ಹೆಚ್ಚು ಸಹಕಾರಿ. ರಕ್ತನಾಳಗಳಲ್ಲಿ ಕೊಬ್ಬು ಶೇಖರಣೆಯಾಗುವುದನ್ನು ಇದು ತಡೆಯುತ್ತದೆ. ದಾಲ್ಚಿನಿಯು ಇನ್ಫ್ಲಮೇಷನ್ನ ಕಡಿಮೆ ಮಾಡುತ್ತದೆ. ದಿನಕ್ಕೆ ಒಂದರಿಂದ ಒಂದೂವರೆ ಚಮಚದಷ್ಟು ಪುಡಿಯನ್ನು ಉಪಯೋಗಿಸಬಹುದು. ಆದ್ದರಿಂದ ನಿಯಮಿತ ಪ್ರಮಾಣದಲ್ಲಿ ಯೋಗ್ಯ ರೀತಿಯಲ್ಲಿ ದಾಲ್ಚಿನಿಯನ್ನು ಬಳಸುವಂತಹದ್ದು ಎಲ್ಲ ರೀತಿಯಲ್ಲೂ ಕೂಡ ಉತ್ತಮವಾದಂತಹದ್ದು. ಆಹಾರದಿಂದ ಆರೋಗ್ಯ ಕಾರ್ಯಕ್ರಮ ಕೇಳಿದಿರಿ. ಮೂಲ ಲೇಖನ ಡಾಕ್ಟರ್ ವೆಂಕಟರಮಣ ಹೆಗಡೆ ಶಿರಸಿ. ಪ್ರಸ್ತುತಿ ಡಿಎಸ್ ಪ್ರಸಾದ್. ಜನಪದ ಸಂಗೀತ ಮಾಸ್ತಮ್ಮ ಮಾಸ್ತಿ ಗೊಂಡ ಮತ್ತು ಸಂಗಡಿಗರಿಂದ ಗೊಂಡ ಸಮುದಾಯದ ಹಾಡುಗಳು. ಆಕಾಶವಾಣಿ ಕಾರವಾರ ಜನಪದ ಸಂಗೀತ. ಇಂದಿನ ಕಾರ್ಯಕ್ರಮದಲ್ಲಿ ಭಟ್ಕಳದ ಕಟಗಾರಿಕೊಪ್ಪದ ಮಾಸ್ತಮ್ಮ ಮಾಸ್ತಿ ಗೊಂಡ ಹಾಗೂ ಸಂಗಡಿಗರಿಂದ ಗೊಂಡ ಸಮುದಾಯದ ಹಾಡುಗಳು. ಮೊದಲಿಗೆ ಮದುವೆ ದಿನ ಮಗಳನ್ನು ಗಂಡನ ಮನೆಗೆ ಕಳುಹಿಸುವಾಗ ಹಾಡುವ ಹಾಡು. ತಂದೆಗ ಮಗಳ ಪಾರಿಗೆ ಕೊಂಡೆಳು ಮಲ್ಲಗಿ ಮುಗನಲ್ಲೇ ಮಾಡುವಿ ಒಳ ಕೊಟ್ಟೆ ಮಂಚದ ಮೇಲೆ ಅಪ್ಪ ತನ್ನ ಮಗಳ ತೊಡಿ ಅಪ್ಪ ನನ್ನ ಮಗಳ ತೊಡಿ ಕೂರಿಸಿ ಗಂಡೇ ಏನಬೇಕೋ ಮಗಳೇ ಮಗಳು ಬೇಕೇ ಬೇಕೇ ಹಿತ್ಲಂದೋ ಬೇಕಪ್ಪ ಕೇಳು ಕೊಟ್ಟೋಗದ ಬೇಕೇ ದಾನ ಕೊಟ್ಟೋಗಪ್ಪ ಕೇಳು ಕೊಟ್ಟನಕ್ಕೆ ಮೆಟ್ಟ ಇಳಿ ಕಣಕರ ನೀರಗ ಮೊಣಕ ಮೈನಾಡಿಯತೆ ಕಣಕ ಲಾಡಿಯತೆ ಒಳ ಕಣಕ ಲಾಡಿತ ಒಳಗೋಗಪ್ಪನ ಕೂಡ ಮೊಣಕೆ ಮೇ ಕೊರವೇ ನಾನಾ ಮೊಣಕೆ ಮೇ ಕೊರವೇ ತಮ್ಮದನ್ನಲ್ಲ ಒಂದು ದಿಬ್ಬಣಕಿನ ಮುಂದೆ ಮಾಡೋಗೆ ಒಳಗೆ ಪಟ್ಟೆ ಮಂಚದ ಮ್ಯಾನೆ ಲಣ್ಣ ತನ ತಂಗಿ ತೊಡಿ ಅಣ್ಣ ತನ ಮಗೆ ತೊಡೆ ಮೇನ ಕೋರಿಸಿ ಗಂಡೇ ಅನ್ಬೇಕು ತಂಗಿ ಬಳ ಹೇಳಿ ಅಣ್ಣನ ಕೂಡ ಲಡ್ಡುಗೆ ಬೇಕೋ ಮಣಿ ಒಡ್ಡುಗೆ ಬೇಕು ಮಣಬೇಕಣ್ಣ ಕೇಳು ಒಡ್ಡಿ ಹಣ ಬೇಕೋ ನೀಡೋ ಒಡ್ಡಿ ಹಣ ಬೇಕು ನೋಡಬೇಕಣ್ಣ ಕೇಳು ಪಟ್ಟಣಕ್ಕೆ ಮೆಟ್ಟ ಇಳಿ ಚಣ್ಣ ಕೋಣಿನ ಚಣ್ಣಕ್ಕೆ ಮುಡಿ ಕೇಳಾದೀಕ ಮಗಳೇ ನೀನಾಗ ಮಗ ಹಾದಿಯ ಕಣ ಬೆಳ್ಳಿಲ್ಲೇ ಲಾದಿಯ ಕೋಡಪ್ಪ ನಾನಾ ಆದಿ ಕೊಡಪ್ಪ ನನಗೊಂಡ ನಲ್ಲ ಒಂದ ದಿಬ್ಬಣಕ್ಕಿದ ಮುಂದೆ ಹೊರತೆ ಕೋಡೆ ದೊಡ್ಡ ಕೋಣಿಲೆ ದೊಡ್ಡಕ್ಕೆ ಮುಡಿ ಕೇಲಾದಿ ಕ ಮಗಳೇ ನೀನಾಡೆ ಆದಿ ಕ ಮಗಳಾದಿ ಕಣ ಬೀಳಿಲ್ಲೇ ಲಾದಿ ಕೊಡಪ್ಪ ನಾನಾ ಅದೇ ಕೊಡಪ್ಪ ನನಗೊಂದ ನಲ್ಲ ಒಂದ ನಿಬ್ಬಣಕ್ಕಿನ ಮುಂದೆ ಹೊರತೆ ಹೊರೆ ಹೊಟ್ಟೆ ಲೋಟದ ಮಗಳು ಮೆಟ್ಟೆ ಹೊಟ್ಟೆಯ ಸೋಸಿ ಮದ ಹೊಡೆ ಹೊಟ್ಟಿನ ಸೋಸಿ ಮದ ಹೊಡೆಯಲ್ಲ ಹುಟ್ಟದ ಅಂದಿಗ ಮಗಳು ಪರ ಅಂದಗ ಮಗಳ ಪರಿಗಾಯಿ ತಂದೆ ಮನಸ್ಸಿನ ಮಾತಿಂತಿ ಬಿಡ ಮನಸ್ಸಿನ ಮಾತಿಂತಿ ಬಿಡಬೇಡ ತಾಯವ ಅಂದಗ ತೊಡಸಿದ್ದಾರೋ ಪರ ಸಿದ್ದಿರ ಸಿರಿದರ ಮರಗಿಂದ ತಂದೆ ಮಗಳು ಸಿದ್ಧಿಯನ್ನೇ ಆಗೇ ತೋಲೋ ಯಾಕೆ ಒಣಗಿದೋ ಚಾಕಿದೋ ಇಲ್ಲಿ ನಿಮ್ಮೊಡನೆ ಇಲ್ಲಿ ನಿಮ್ಮೊಡನೆ ಕೊಳಗಿತೋ ನಂಟಾರೆ ನಿಮ್ಮಗನ ಕಂಡಂತೆ ಸರಿ ತವರು ಮನೆಗೆ ಬಂದ ಪತ್ನಿಗೆ ಮನೆಗೆ ಮರಳಿ ಬರುವಂತೆ ಗಂಡ ಬರೆಯುವ ಪ್ರೀತಿಯ ಓಲೆಯ ಕುರಿತು ಹಾಡುವ ಹಾಡು ತಾಕೋತ ಮಂಚಕೋ ಮೊಳಕೋತ ಮಾಳಕೋ ಸುಮಾರಿ ಬಾರಿ ಸುಮಾರೊಂದೊಲೆ ಬರ್ತಾನೆ ತಮ್ಮಯ್ಯ ಮಡದಿ ಕೊಡ ಮನೆಗೆ ಸೋವೋ ನಂಬ ಮಡದಿ ಕೊಡ ಮನೆಗೆ ಸೋ ನಂಬ ನಮ್ಮ ತಮ್ಮ ಅತ್ತಿ ಕೊಡ ಮಗಳ ಕೊಳೋ ಗಂಬ ಅತ್ತಿ ಕುಡಮಗಳ ಕೊಳಗಂಬ ನಮ್ಮ ತಮ್ಮ ಮೊಡದಿ ನಮ್ಮೂರೇ ಶುಭ ಮುಡದಿ ನಮ್ಮರ ಸುಭನ ಒಂಬದ ಕೇಳೆ ಅಲ್ಲಿರ ವರ ನಿನ್ನ ಗ್ಯಾಣಿ ಓರೇ ಅಲ್ಲಿರ ವರ ನಿನ್ನ ಗ್ಯಾಣಿಯರ ಮುಡದಿ ಕೇಳು ಇಂದು ಹೋಗಿ ನಾಳೆ ಬರೋವಾನೆ ತಾಕೂತ ಮಂಚಕ್ಕೂ ಮರದ ಕೂತ ಮಾಳಕ್ಕೂ ಗರಗಾರನು ಅಲಿ ಬರೀದಾನೆ ಗರಗಾರ ನಾಲಿ ಬರದಾನೆ ತಮ್ಮನೆಯ ಮಡದಿ ಕುಡ ಮನೆಗೆ ಸೋವೋ ನಂಬ ಮಡದಿ ಕುಡ ಮನೆಗೆ ಸೋ ನಂಬ ನಮ್ಮ ತಮ್ಮ ಮಾವನ ಕುಡ ಮಗಳ ಕೊಳೋಗಂಬ ಮಾವನ ಕುಡ ಮಗಳ ಕೊಳಗಂಬ ನಮ್ಮ ತಮ್ಮ ಮಡದಿ ನಮ್ಮೂರೇ ಶುಭ ನಾವೇ ಮುಡದಿ ನಮ್ಮರ ಸೂನ ಮುಡದಿ ಕೇಳು ಇಂದೋಗಿ ನಾಳೆ ಬರೋವಾನೆ ಇಂದೋಗಿ ನಾಳೆ ಬರುವ ಮುಡದಿ ಕೇಳು ಅಲ್ಲಿರವರ ನಿನ್ನ ಗ್ಯಾಣಿ ಆಡು ಕಂಗಳ ಸೂಡುವ ಊಡಾಡುವರುಂಟ ಮನಿ ಅಲ್ಲೇ ಅಲ್ಲೇ ಕೂಡಾಡುವರು ಮನೆಯಲ್ಲ ನಮ್ಮನೆಗೆ ಬಾವ ಅದಿರುಂಟ ಮನೆ ಬಾವ ಅದಿರುಂಟ ತಿರುಗು ನಮ್ಮನೆಗೆ ಅಕ್ಕ ಅದಿರುಂಟ ಕ್ಯಾಲ ಅಕ್ಕ ಅದಿರುಂಟ ಕೆಲಸಕ್ಕ ನಮ್ಮನೆಗೆ ಅಕ್ಕ ಅದಿರುಂಟ ಸೋಲೋಕೈ ಆಡು ಕಂಗಳ ಮನಿ ಅಲ್ಲೇ ಕೂಡಾಡುವರು ನೆರೆಯಲ್ಲ ನಿಮ್ಮ ಎಣ್ಣೆಗೆ ಬಾವಾದಿರುಂಟೆ ತಿಳೋ ಬಾವಾದಿರುಂಟ ತಿಳೋ ನಿಮ್ಮ ಎಣ್ಣೆಗೆ ಲಕ್ಕಾದಿರುಂಟೋ ಕೆಲಸಕ್ಕೆ ಅಕ್ಕ ಅದಿರುಂಟ ಕೆಲಸಕ್ಕ ನಿಮ್ಮ ಎಣ್ಣೆಗೆ ಲತ್ತೆ ಅದಿರುಂಟೆ ಭಟ್ಕಳದ ಕಟಗಾರಕೊಪ್ಪದ ಮಾಸ್ತಮ್ಮ ಮಾಸ್ತಿ ಗೊಂಡ ಹಾಗೂ ಸಂಗಡಿಗರಿಂದ ಗೊಂಡ ಸಮುದಾಯದ ಪದಗಳನ್ನು ಕೇಳಿದಿರಿ. ಇದು ಇಂದಿನ ಜನಪದ ಸಂಗೀತ. ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಕೇಳುವರಿ, ನಾಳೆ ಸಂಜೆ 6:50 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಗರ್ಭ ಸಂಸ್ಕಾರ. ಈ ಕುರಿತು ಶಿರಸಿಯ ಸಂಯೋಗ ನೇಚರ್ ಕ್ಯೂರ್ ಕ್ಲಿನಿಕ್ನ ಡಾ ಕೀರ್ತಿ ಕೆ ಅರುಣನಿ ಸಂದರ್ಶನ ಪ್ರಸಾರವಾಗುವುದು. ಗ್ರಂಥಗಳು ನಾಡಿನ ಸಂಸ್ಕೃತಿಯ ಪ್ರತೀಕ. ನೆಹರು. ಒಳ್ಳೆಯ ಪುಸ್ತಕಗಳು ಇದ್ದರೆ ಒಳ್ಳೆಯ ಮಿತ್ರ ಇಲ್ಲ ಎಂಬ ಕೊರಗು ನಿವಾರಣೆಯಾದಂತೆ.